ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮಂತ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನಿಯ ಇರಬಹುದು. ಹೌದು, ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ. ಆಕಾಶವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆಚ್ಚಳವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಜೇನು ಸಾಕಾಣಿಕೆ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ ಹೊನ್ನಾವರದ ವೆಂಕಟರಮಣ ಸತ್ಯನಾರಾಯಣ ಭಟ್. ಈಗ ನಮ್ಮ ಜೊತೆಯಲ್ಲಿ ವೆಂಕಟರಮಣ ಭಟ್ ಅವರಿದ್ದಾರೆ. ಹಾಡಿನ ಬಹಳ ಹತ್ರ ದೊಡ್ಡ ತೋಟಗಾರಿಕಾ ಬೆಳೆಗಳನ್ನ ಬೆಳೀತಾರೆ, ಅನುಭವಸ್ಥ ರೈತರು. ಕೇಳೋಣ ಅವ್ರನ್ನ. ನಮಸ್ಕಾರ ವೆಂಕಟರಮಣ ಅವರು. ನಮಸ್ಕಾರ. ತೋಟದಲ್ಲೇ ಮನೆ, ತೋಟದಲ್ಲೇ ಜೇನು, ಮತ್ತೆ ಮಣ್ಣಿನ ಜೊತೆ ಮಾತುಕತೆ ಅಲ್ಲ? ಹೌದು ಅಲ್ಲ ಸರ್. ನಮ್ಮ ಉಸಿರೇ ಅದಲ್ಲ, ರೈತರ ಉಸಿರೇ ಈ ಮಣ್ಣು. ಇನ್ನು ಎರಡನೇದ ನಮ್ಮ ಹತ್ತಿರ ಒಡನಾಡಿ ಅಂದ್ರೆ ಜೇನು. ಇದು ನಮ್ಮ ತಂದೂರಿಂದ ಬಂದದ್ದು ನಮಗೆ. ಇದು ಬರೀ ಬರಡು ಪ್ರದೇಶ ಆಗಿತ್ತು ನೋಡು ಅಂತೇಳಿ. ಆ ಜೇನು ನನಗೆ ಒಂದು ಕಾಲದಲ್ಲಿ ಊಟ ಕೊಡ್ತು, ಈಗ ಒಂದು 2-3 ವರ್ಷ ಇತ್ತ ಏನಾಯ್ತು ಅಂತ ಪ್ರಗತಿಯಲ್ಲಿ ಅದೇ ನೋಡ್ಬೇಕು. ಈ ಅದಕ್ಕೆ ಸರಿಯಾದಂತ ಅಂಟುವಾಳ ಮತ್ತೆ ನಮ್ಮಲ್ಲಿ ಕುಕ್ಕರ್ಸ ಅಂತ ಹೇಳಿದೆ, ಅದೆಲ್ಲ ಒಳ್ಳೊಳ್ಳೆ ಬಳ್ಳಿಗಳನ್ನ ಹಾಕಿದ್ದಾನೆ. ಎಂಟಿಗೋನು, ಕುಕ್ಕರ್ಸ, ಮತ್ತೆ ನಮ್ಮಲ್ಲಿ ಮಾವಿದೆ. ಇದೆಲ್ಲಾ ಪೂರಕ ಹೂಗಳು ಯಾವ್ಯಾವ ಕಾಲಕ್ಕೆ ಬರ್ತಾವ ಅಷ್ಟು ಗಿಡ ನಂತರ ರೆಡಿ ಇದೆ. ಒಂದು 5 ಎಕರೆ ಗೌರ್ಮೆಂಟ್ ಈ ಉಳಿದ ಗಿಡವನ್ನ ನಾನು ಸಂರಕ್ಷಣೆ ಮಾಡಿದ್ದೇನೆ. ಅದ್ರ ಮೂಲಕವಾಗಿ ಜೇನು ಅಭಿವೃದ್ಧಿ ಆಗಿದೆ. ಬೆಳಿ ತೊಡು ಅಂತ ಹೇಳ್ತೇವೆ ನಾವು. ಅದ್ರ ಈ ಕೆಲವು ಜನ ಏನ್ ಹೇಳ್ತಾರೆ ಯಾಕೆ, ಅದು ಸ್ವಲ್ಪ ಹುಳ ಹಳೆ ತಪ್ಪು ತೊಡು ಅಂತ ಹೇಳ್ತಾರೆ, ಮತ್ತೆ ಹೊಡೆಯೋದು ಸ್ವಲ್ಪ ಫಾಸ್ಟ್. ಅದು ಎಳೆ ಹುಳ ಯಾರಿಗೂ ಹೊಡೆಯುವುದಿಲ್ಲ, ಮತ್ತೆ ಗೂಡಿಗೆ ಒಳ್ಳೆ. ಮುಂಚೆ ನಿಮ್ ತಂದೆಯವರು ಸಾಕ್ತಾ ಇದ್ರು ಅಂದ್ರೆ ನಿಮ್ಗೆ ಅವಾಗಿಂದನು ಜೇನಿನ ಜೊತೆ ಒಡನಾಟ ಇದೆ? ಇದೆ. ನಮ್ಮ ಪಟೇಲರು ಹೋದಾಗಿತ್ತು, ಮೇಲೆ ಒಳ್ಳೆ ರೈತರು ಹೋದಾಗಿತ್ತು. ಈ ಜೇನು ಮೇಲೆ ಅಪಾರ ಪ್ರೀತಿ ಆಗಿತ್ತು ಅವರಿಗೆ. ಅದು ಪ್ರೇಮ ಹಿಡಿಯೋದು, ಹಂಗೆ ರಾಣಿ ಯಾವುದೋ ನೋಡೋದು, ಹಂಗೆ ಅದರಿಂದ ನನಗೆ ಅನುವಶವಾಗಿ ಬಂತು. ಅದು ಅವರು ಇದೇ ರೀತಿ ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಹೌದು, ಪೆಟ್ಟಿಗೆಯಲ್ಲಿ ಸಾಕ್ತಿದ್ರು. ಎಷ್ಟು ಉತ್ಪಾದನೆ ಆಗ್ತಿತ್ತು ಅವಾಗ? ಆಗ ಸರ್ ಕೆಜಿ ಇದು ಕಡಿಮೆ ಆಗಿದೆ, ಇಲ್ದು ಕಮ್ಮಿ ಆಗಿದೆ. ಅಂದ್ರೆ ಈ ಬ್ಯಾಡದಿರುವಂತಹ ವಾತಾವರಣ ಸೃಷ್ಟಿಯಾಗಿ ನಮ್ಮಲ್ಲಿ ಅಕಾಲಿಕ ಮಳೆ ಆಗೋಯ್ತು. ಈ ಹೂಗ ಕಾಲಕ್ಕೆ ಸರಿಯಾಗಿ ಬರಲಿಲ್ಲ. ಇದೆಲ್ಲ ತೊಂದರೆಯಿಂದ ಅವರಿಗೂ ಪಾಪ ಜೀವನಕ್ಕಿಲ್ಲ. ಜೇನಿಗೆ ನಾವು ತಿಳಿದಿಲ್ಲ ಸರ್. ನೀವು ನಿಮ್ಮೊಂದು 2-3 ಪೆಟ್ಟಿಗೆ ತೋರಿದ್ರೆ ಅವಾಗೇ ಬಂದಿದ್ದು. ಈಗ ಯಾವಾಗ ಜೇನು ಹಿಡಿಯೋ ಹವ್ಯಾಸ ಅಂದ್ರೆ ಯಾವಾಗೂ ಇಲ್ಲ. ಆಮೇಲೆ ನಮ್ಮ ಇಡೀ ದಿನ ಟೆನ್ಷನ್ ಮಾಡ್ಕೊಂಡು ಜೇನು ಹಿಡಿಯಲಿಕ್ಕೆ ಆಗುದಿಲ್ಲ. ಅವಾಗೇ ಸರ್ ಬರ್ತವೆ ನಮ್ಮ ಅರ್ಸ್ಕೊಂಡು. ಇದ್ದ ಅವ್ರಿಗೆ ಆ ತವರು, ಈ ನಮ್ಮ ತವರು ಅಂತ ಹೆಣ್ಮಕ್ಳಿ ತವರು ಇದ್ದಂಗೆ ಅವ್ರಿಗೆ ತಾವ ಆ ಗೂಡಲ್ಲಿ ಇದ್ದೇವೆ. ಮೊದಲ ಟೈಮ್ ಸ್ವಲ್ಪ ವೀಕ್ ಆಗ್ತವೆ ಗೂಡು, ಹೊಟ್ಟೆ ಇಲ್ಲ ಅವಕ್ಕೆ ಪಾಪ. ಈ ಬಂದ ನಾವು ಇಲ್ಲಿ ಸರಿ ಆಗ್ತವೆ. ಸರ್ ನಿಮ್ಗೆ 2 ಗುರು ತೋರಿಸಿ ನೋಡಿದ್ರಲ್ಲ ನೀವು. ಅವು ಆ ಪರಿವರ್ತನೆ ಬಂದು ಇನ್ನು ಒಂದು ತಿಂಗಳಿ ಅವು ಆಟೋಮೆಟಿಕ್ ಚೇಂಜ್ ಆಗ್ತವೆ. ಪೆಟ್ಟಿಗೆ ಮುಂಚೆ 100 ಇದ್ವು. ಹೌದು, ಈಗ ಬರೀ 10. ಈಗ ಒಂದು 10-15 ಕೂಡ ಅದ. ಆದ್ರೆ ಈ ನಮ್ಮ ಸರ್ ರೈತನಿಗೆ ಅದು ಏನೂ ದಕ್ಕುವುದಿಲ್ಲ. ಈ ನಮ್ಮಲ್ಲಿ ಒಂದು ಗಾದೆ ಇದೆ, ಆರೋಗ್ಯ ಸಂಬರ ಆಗ್ತಾರೆ ಅವರು ಅಂತೇಳಿ. ಅದಾಗ ಬಂದದ್ದು ಕುಂತಾದ್ರೆ ವರ್ಷಕ್ಕೆ ಒಂದು 2 ಸೀಸನ್ ಸಿಕ್ಕ ಸರ್ ಸಾಕು ನಮ್ಗೆ. ಅದು ಅವರು ಫುಲ್ ಸೀಸನ್ ಬೇಕು, ಮತ್ತು ಅದರಿಂದ ನಾವು ಬದುಕಬೇಕು. ಒಂದು ಇಡೀತ ಈ ಅಡಿಕೆ ಮತ್ತು ತೆಂಗು ಇದೆಲ್ಲ ಪರಾಗಸ್ಪರ್ಶಕ್ಕೆ ನಂಬರ್ ಒಂದು ಕೆಲಸ ಅವ್ರದ್ದು. ನನಗದು ಖುಷಿಯಾಗಿದೆ. ಮತ್ತೆ ಈ ಅದ್ರ ಜೊತೆಗೆ ನಮ್ಮಲ್ಲಿ ಮಿಶ್ರೇನು ಇದೆ, ಒಂದು 15 ಗೂಟ ಇದೆ. ಅದನ್ನ ನಾವು ಪ್ರಕೃತಿ ನಾವು ಮುಟ್ಲಿಕ್ಕೆ ಹೋಗುದಿಲ್ಲ, ಹಂಗೆ ಬಿಟ್ಟು ಬಿಟ್ಟಿದ್ರೆ ಅವಾಗ ಡಿವೈಡ್ ಆಗಿ ಕಂಡಲು ಕತ್ತಿದ್ದಾವೆ. ಅದ್ರಿಂದ ನಮಗೂ ಉಪಯೋಗ ಆಗ್ತದಲ್ಲ, ಮಿಕ್ಕಿ ತುಪ್ಪ ಮಾಡ್ತವೆ ಹೊಟ್ಟೆ ತುಂಬಷ್ಟು. ಹೌದು, ಅವ್ರ ಹೊಟ್ಟೆ ತುಂಬಿದ್ರೆ ನಮ್ಮ ಹೊಟ್ಟೆ ತುಂಬುತ್ತಾವು. ಇವೇ ತಳಿನ ಬರ್ತಾವ ವರ್ಷ? ಇದು ಕಾರಣ ನಮ್ಮಲ್ಲಿ ದೀಪಾವಳಿ ನಂಬಿಕಾರಕ್ಕೆ ಹೋಗೋದು, ತೀರಿ ಅಲ್ಲೇ ಬಂದು ಕೂತ್ಕೊಳ್ತವೆ. ಆಗ ನಾವು ಅದ್ರ ಸರಿ ಮಾಡಿಬಿಟ್ಟಾಯ್ತು ಅಷ್ಟೇ. ಅದಕ್ಕೆಂದ್ರೆ ಇರುವೆಗಿರುವ ಒಲೆ ಬೂದಿಯನ್ನ, ಒಲೆ ಬೂದಿ ಎಲ್ಲ ಕ್ರಿಮಿಕೀಟಗಳು ಹೆದರ್ತವೆ. ಅಂದ್ರೆ ನಮ್ಮಲ್ಲಿ ಸುಡು ಮಣ್ಣು ಪದ್ಧತಿ ಪೆಟ್ಟಿಗೆ ಪೆಟ್ಟಿಗೆ ಇಡ್ತಕ್ಕೆ ಅಡಿ ಮಣ್ಣು ಇದು ಸ್ಟ್ಯಾಂಡ್ ಇರ್ತದೆ. ಆ ಸ್ಟ್ಯಾಂಡ್ ಬಿಡು ಸುತ್ತು ನಾ ಇದು ಮಾಡ್ತಾರೆ ಆಯ್ಲ ಕೊಪ್ಪಳು ಸ್ಟ್ಯಾಂಡ್ ಮಾಡಿ ಪೆಟ್ಟಿಗೆ ಒಲ್ಗುದು ಅಥವಾ ಪದೇ ಪದೇ ಈ ಇರುವೆ ಬರುವುದು ಹೀಗೆಲ್ಲ ಅಂದ್ರೆ ಜೇನು ಓಡ್ ನಡೀತವೆ ಹೆದರು ಹೋಗ್ತವೆ ಅವು. ಸ್ಥಿರವಾಗಿ ಏನೂ ಬರುವುದಿಲ್ಲ ಹೇಳಿದ್ರೆ ಅಲ್ಲ ಅವ್ರ ಕ್ರಿಯೆ ಶುರು ಮಾಡ್ತಾವೆ ಅವು. ಹಾಗೆ ಬೂದಿ ಹಾಕ್ಬಿಟ್ರೆ ಬೇರೆ ಏನು ಬರಲ್ಲ, ಏನೂ ಬರುವುದಿಲ್ಲ. ಒಂಥರ ಚಿಟ್ಟೆ ಬಿಳಿ ಚಿಟ್ಟೆ ಬರ್ತದೆ. ಅದಕ್ಕೆ ನಾವು ಕರಿ ತಾಡ್ಪಾಲ್ ನಾವು ನಿಮ್ ಸರ್ ನಿಮ್ ತೋರಿಸಿದ್ರೆ ಮುಚ್ಚಲಿಕ್ಕೆ ಕರಿ ತಾಡ್ಪಾಲನ್ನು ಮುಚ್ಚಿದ್ರೆ ಆ ಸೈಡ್ ಎಲ್ಲೂ ಬರುವುದಿಲ್ಲ ಅವು. ಅದಕ್ಕೆ ಅವು ವಿರೋಧ ಎದುರ್ತವೆ. ಈ ನೂಲು ಇದೆಲ್ಲ ಪೆಟ್ಟಿಗೆನ ಹೊರಟು ಬಿಡ್ತವೆ ಅಂದ್ರೆ ಮೊಟ್ಟೆ ದಿಲ್ಲಿಗೆ. ಈ ಕರಿ ತಾಡ್ಪಾಲ ನೀವು ಮುಚ್ಚಿರೋದು ಒಂದು ಆ ಸೈಡ್ ಬರುವುದಿಲ್ಲ. ಮತ್ತೆ ನಮ್ಮಲ್ಲಿ ಅಡಕೆ ಹಾಳೆ ಇದೆ, ಅದು ಹೀಟು ತಾಡ್ಪಾಲ ನಮಗೂ ಗೊತ್ತದದು. ಅದ್ರ ಮೇಲೆ ನಮ್ಮಲ್ಲಿ ಹಾಳೆ ಮುಚ್ಚಿ ಬಿಡ್ಬೇಕು ತಾಡ್ಪಾಲ ಮೇಲೆ. ತಾಡ್ಪಾಲ ಅದು ರಕ್ಷಣೆಗಾಯ್ತು, ಹಾಳೆ ತಂಪಿಗಾಯ್ತು. ಈ ದೃಷ್ಟಿಯಿಂದ ಮತ್ತೆ ಈ ತಕೊಂಡಂತ ತುಪ್ಪವನ್ನ ಸಂಸ್ಕರಣೆ ಮಾಡಾಕುವಂತ ಒಂದು ಕೊಠಡಿ ಇದೆ ಅವ್ರದ್ದು. ಈ ತುಪ್ಪವನ್ನ ಮತ್ತೆ ಅಲ್ಲಿ ಒಳಗಿದ್ದ ಹುಳ ತುಪ್ಪವನ್ನ ಸಂಸ್ಕರಣೆ ಮಾಡಿ ಕೊಣಕ್ ತುಂಬತಾವೆ. ಆ ಕೊಣಕ್ ತುಂಬ ಪ್ಯಾಕ್ ಮಾಡುವ ಹೊಣೆ ಅಲ್ಲಿ ಒಳಗಿದ್ದ ಇದ್ದು. ಬರೀ ಜೇನು ತುಪ್ಪವನ್ನ ಹೀರ್ತಂದು ಹಾಕುವಂತ ಒಂದು ರಾಣಿ ಉದ್ದೇಶ ಬರೀ ಮೊಟ್ಟೆ ಹಿಡಿಯುವುದೇ. ಅದಕ್ಕೆ ಆಗ ಆಹಾರ ಅದಕ್ಕೆ ಅದಕ್ಕೆ ಒಂದು ಬ್ಯಾರಿ ನಮ್ಮಲ್ಲಿ ಎಲ್ಲ ಇದ್ರಂಗಲ್ಲ. ರಾಣಿ ಸುತ್ತ ಒಂದು 25 ಸೈನಿಕರು ಇದ್ದಂಗೆ ರಾಣಿ ಸುತ್ತ ಒಂದು 20 ಮೇಲೆ ಮುತ್ತಿಗೆ ಹಾಕ್ಬಿಡ್ತವೆ ಅಂದ್ರೆ ರಾಣಿ ಉಕ್ಕಿಸ್ ಬಿಡ್ತಾವ. ನೋಡಿರ ನೀವು? ಹೌದು. ಈಗ ಸರ್ ನಿಮ್ಗೆ ತೋರಿಸಿದ್ನಲ್ಲ, ನೋಡ್ಕೊಳ್ತೇವೆ ಮನೆ ಯಜಮಾನ ಒದ್ದೇ ದೃಷ್ಟಿ ನೋಡ್ತೇವೆ. ಮತ್ತೆ ಒಳ್ಳೆ ಆಹಾರ ಕೊಡ್ತೇವೆ ಅವಕ್ಕೆ. ಒಳ್ಳೆ ಆಹಾರ ಕೊಟ್ಟು ಒಳ್ಳೆ ಮೊಟ್ಟೆ ಬರ್ತದೆ ಅಂತೇಳಿ ಅವ್ರ ಲೆಕ್ಕಾಚಾರ ಅದು. ಮತ್ತೆ ಆ ಕ್ರಿಯೆ ಎಷ್ಟು ಮಜಾ ಇದೆ ಅಂತ ಹೇಳಿದ್ರೆ ಆ ಸಣ್ಣ ಹೊಸ ಹುಳುಗಳಿಗೆ ಇವತ್ತಿಲ್ಲಿ ಈ ಸೈಡ್ ಹೂವಿದೆ ಅಂತೇಳಿ ತೋರಿಸ್ಬೇಕಂದ್ರೆ ಅವ್ರು ಕುಣಿ ತೋರಿಸ್ತವೆ ಹಳೆ ಹುಳ. ಈ ಸೈಡ್ ಹೋದ್ರೆ ನಿಮ್ಗೆ ಹಿಂದಿಂತವು. ಮತ್ತೆ ಈ ನಮ್ಮಲ್ಲಿ ಇದೊಂದು ಈಗ ಇದು ಬಂತಲ್ಲ ಕೊರೋನಾ, ನಾವೆಲ್ಲ ಕೊರೋನಾಕ್ಕೆ ನಾವು ಹೆದರ್ಲೇ ಇಲ್ಲ. ಹಂಗ ಜೇನು ಹೊಡೆದ್ರೆ ನಮಗೆ ಕೊರೋನಾ ಬರಲೇ ಇಲ್ಲ. ಒಳ್ಳೆ ಆಂಟಿಬಯೋಟಿಕ್ ಅದು. ನಮಗೆ ಸ್ವಲ್ಪ ನೋಯ್ದಂಗ ಸ್ವಲ್ಪ ಉಬ್ಬಿದಂಗ ಕಾಣ್ತದೆ. ಅವ್ರು ಮುರಿದ ದೇಹ ಮತ್ತೆ ಸಿಕ್ಕಾಪಟ್ಟೆ ಚಟುವಟಿಕೆ ಆಗ್ತದೆ. ವರ್ಷ ಒಂದೆರಡು ಸಲ ಕಳಿಸ್ಕೋಬೇಕು, ಒಂದು 4-5 ಸತಿ ಕಳಿಸ್ಕೊಳ್ಬೇಕು. ಈ ನಮ್ಮಲ್ಲೇ ಕೊಂಡವ್ರೆ ಅಂದ್ರೆ ಕಂಪ್ಲೀಟ್ ಅದ್ರ ವಿಷಯ ಆದ್ರೆ ಆ ವಿಷಯಕ್ಕೆ ಆಂಟಿಬಯೋಟಿಕ್ ಅದು. ಈ ನಮ್ಮಲ್ಲಿ ಕೆಲವು ಹೇಳುವರು ಇದಾರೆ ಈ ನನಗೆ ಈ ಜೇನು ಅದು ಯಾವಾಗ ನಾವು ಇದು ಮಾಡಿದ್ರೆ ನಂಗೆ ಆಲಸ್ಯ ಮತ್ತೆ ತಂಡಿ ರಾಶಿ ಕಡಿಮೆ ಹೋಯ್ತು. ದೇಹದಲ್ಲಿ ಇದು ಕಪ ಆಗ್ಲಿಕ್ಕೆ ಕೊಡುದಿಲ್ಲ ಅದು ಅಲ್ವಾ. ಈ ನಮಗೆ ಆಂಟಿಬಯೋಟಿಕ್ ಅದು ಆರೋಗ್ಯವಾಗಿ. ಹೌದು, ಜೇನು ಅಳಿಸ ಇಲ್ಲ ನನಗೆ. ಇದು ಕಾರಣ ಜೇನು. ನಾವು ವರ್ಷ ವರ್ಷ ಸರ್ ಒಂದು 1,100 ಹುಳ ಕಚ್ಚಿಕೊಳ್ತೇವೆ. ಅಂದ್ರೆ ಅನವಶ್ಯಕ್ಕೆ ಇವ್ರಿ ಅನ್ನೋ ಪ್ರೇಮ್ ಬಿದ್ದು ಆಗೋಗ್ತದೆ ಅದು. ಕೆಲವರು ಪಾಲಿಗೆ ಬಂದಾಗ ಸ್ವಲ್ಪ ಸಿಟ್ಟಲ್ಲಿ ಇರ್ತವೆ ಅವು. ನಾವು ಹೋಗಿ ಪಾಲ್ ಮಾಡ್ತೇವೆ ಅಂದ ಕೂಡ ಎಕ್ದಮ್ ಸಿಟ್ಟದ ಅರ್ಧ ಕೂಡ ಹೊಡೆದ್ರು ಹೊಡೆದು ಇಳಿ ಬರುವುದಿಲ್ಲ. ತೊಂದರೆ ಆಗಲ್ಲ, ಏನೂ ಆಗೋದಿಲ್ಲ, ಜೀವ ಕಪಾಯ ಇಲ್ಲ, ಏನೂ ಇಲ್ಲ. ಅದಕ್ಕೇನು ಔಷಧ ಹಚ್ಕೋಬೇಕಾಗಿಲ್ಲ, ಏನು ಬೇಡ. ಇನ್ನೇ ನಾವು ಕೆಲವು ಜನ ಈಗ ಜೇನು ಕುಟುಂಬ ನೋಡಿದಾಗ ಅದರಿಂದ ಕಲಿಯುವ ಪಾಠ ಬಹಳ ಇದೆ ಅಂತ ಹೇಳ್ತಾರೆ. ರಾಶಿ ಇದೆ. ಮೊನ್ನೆ ತೋರ್ಕೊಂಡಿದ್ದಾರೆ ಅವರು ಅಂದ್ರೆ ಎಷ್ಟೇ ದೂರ ಇದ್ರು 1-2 ಕಿಲೋಮೀಟರ್ ದೂರ ತುಪ್ಪ ಇದ್ರು ತಂದು ಶೇಖರಣೆ ಮಾಡೋದು ಹೆಂಗೆ, ಮನುಷ್ಯ ಸಾಹಸ ಮಾಡಿದ್ರೆ ಏನು ಮಾಡ್ಬೋದು ಅಂತ ಹೇಳ್ತು ಜೇನಿನ ನಾವು ಕಲಿಬಹುದು. ಅಷ್ಟು ಒಳ್ಳೆ ಮನುಷ್ಯನಿಗೆ ರಾಶಿ ಹತ್ರದವು. ಅವಕ್ಕೆ ತಮ್ಮದೇ ಆದಂತ ಒಂದು ಭಾಷೆ ಇದೆ. ತಮ್ಮದೇ ಆದಂತ ಒಂದು ಭಾಷೆ ಇದೆ. ಮತ್ತೆ ಮೇಲಾಗಿ ಅವು ನೀವು ನೋಡಿದ್ರಿ ನನ್ನ ಒಂದು ಹುಳನಾರು ಕಡಿತಿದೆ. ಇಲ್ಲದ ಪ್ರೇಮ್ ತೆಗಿಬೇಕಾದ್ರೆ ಈಗ ಅನುಭವ ಏನಂದ್ರೆ ನಮ್ಮ ಅನುಭವದಲ್ಲಿ ನಾವು ಒಂದು ಗಂಡು ಹುಳಪಾಯ ಅದ್ರ ಕೊಂದು ತೆಗಿಬೇಕು. ಗೇಟ್ ಹಾಕೊಳ್ತಾರೆ, ಗೇಟ್ ಹಾಕೊಂಡು ಎಲ್ಲ ತಲೆ ಕತ್ತರಿಸ್ತಾರೆ. ಅದು ನಮ್ಮ ಮನುಷ್ಯ ಸೃಷ್ಟಿಗೆ ಬೇಕು. ಯಾವುದೋ ಒಂದು ಉದ್ದೇಶಕ ಮಾಡ್ತವೆ ಅವು. ಮತ್ತೆ ಆ ನೊಣವನ್ನು ಅವೇ ಕಡಿಮೆ ಮಾಡ್ಕೊಳ್ತವೆ. ಈ ಗಂಡು ನೊಣ ಹೆಚ್ಚಾದಾಗ ಹೊಸ ರಾಣಿ ಆದ ಕೂಡಲೇ ಅದ್ರ ಕೆಲಸ ಮುಗೀತು. ಅವೆಲ್ಲ ಕಚ್ಚಿಕೊಂಡು ಸೃಷ್ಟಿ ಅದ್ರ ಒಗೆದು ಬಿಡ್ತವೆ. ಮತ್ತೆ ರಾಣಿ ಜೊತೆ ಕೂಡ್ಲಿಕ್ಕೆ ಒಂದು ಬೇಕೇ ಬೇಕು, ಬೇಕೇ ಬೇಕು. ಅದು ಫಸ್ಟ್ ರಾಣಿ ವರ್ಷಕ್ಕೆ ಒಂದ್ ಸತಿ ಕೂಡ್ತದೆ. ಆ ಟೈಮ್ ಅಲ್ಲೇ ಮಾಡ್ಕೊಳ್ತಾವ. ಈ ಡಿವೈಡ್ ಆದ ಕೂಡಲೇ ಹೊಸ ರಾಣಿಗೆ ಮೀಟ್ ಆಗ್ಲಿಕ್ಕೂ ಬೇಕು. ಮೀಟ್ ಆದ ಕೂಡ ಅವ್ರು ಅಲ್ಲಿ ಜಾಗ ಖಾಲಿ ಮಾಡ್ಬಿಡ್ತಾವ. ಒಂದು ಬಿಡುದಿಲ್ಲ ಗಂಡು ಹೊಸ ರಾಣಿಗೆ ಅಟ್ಯಾಕ್ ಮಾಡ್ತಾವ. ಹೋಗಿ ಯಾವ್ದೊಂದು ಕೆಲವೊಂದಿಷ್ಟು ಭಾಷೆ ಇದೆ. ಈ ಡಿವೈಡ್ ಬಂದಾಗ ಅವ್ರದೊಂದು ಭಾಷೆ ನಮ್ಗೆ ಗೊತ್ತಾಗುತ್ತೆ. ಹೂ ಇದೆಯಾ, ಹೂ ಅದೇ ಎಲ್ಲ ನೋಡ್ತವೆ. ಇದ ನಾನು ನಿಮ್ಗೆ ತೋರಿಸಿದಲ್ಲ, ಒಂದು ಜೇನು ಮತ್ತೊಂದು ಕಡೆ ಹೋಗುವ ಪಯಣಕ್ಕೆ ಹೋಗೋಳೆ ಮತ್ತೆ ನಮ್ಮ ಮಾಡಿ ತೋರಿಸ್ತೇವೆ. ಆಗ ನಾವು ಅತ್ತಾಗ ಡಿವೈಡ್ ಮಾಡ್ಬಿಟ್ಟು ಅಂತ ಯಾಕೆ, ಅದು ನಾವೇ ಮಾಡಿರ್ತೀವಿ. ಹೆಚ್ಚ ನನ್ನ ಪದ್ಧತಿ ಏನು ಕೇಳಿದ್ರೆ ಅದು ಗಂಡುಳ ಕಂಡು 1-15 ದಿವಸ ಬಿಟ್ಟರೆ ಹಂಗೆ ಇರ್ತವೆ ಅವು. ಆದ್ರೆ ತೆಗೆದ್ರಿಂದ ರೈತನ ಲಾಭ. ಅದು ಹೆಂಗ್ ತೆಗಿಬೇಕು, ಹೊಸ ಎರೆ ಮಾಡಿಸ್ಕೊಂಡು ಮದ್ಯ ಕೊಟ್ಟಿ ಆ ಹಳೆ ಎರೆ ಸೈಡಿಗೆ ಹಾಕ್ತೋಗ್ಬೇಕು. ಸೈಡಿಗೆ ಹಾಕೋದ್ರೆ ಬಿಟ್ಬಿಡ್ತವೆ ಅವ್ರ. ಇದು ನಿಷ್ಪ್ರಯೋಜಕ. ಆಗ ನಾವು ಅದ್ರ ತೆಗೆದು ಎಲ್ಲೂ ಕೊಡ್ಬೋದು, ಸುಪರಿಗೂ ಕೊಡ್ಬೋದು. ಸುಪರಿ ಕೊಟ್ಟು ಅದ್ರಲ್ಲಿ ಮದು ಇರ್ತಾವ, ಅದ್ರ ಮದು ಆಗ್ತಾವ. ಈ ರೈತರಿಗೆ ಎಷ್ಟು ಲಾಭ ಅಂದ್ರೆ ವರ್ಷಕ್ಕೆ ಒಂದು 5-10 ಕೆಜಿ ಸೀಜನ್ ನೋಡಿ ಮಾಡಬಹುದು. ಈ ಕೃತಕ ಹುಟ್ಟು ಕೊಡ್ತೀವಲ್ಲ, ಎಲ್ಲಿಂದ ತಗೊಂಡ್ಬರ್ತೀರಿ ಅದನ್ನ? ಅದು ನಾವು ಸೊಸೈಟಿಯಿಂದ ತರ್ತೇವೆ, ಕೆಲವು ಕದಂಬದಿಂದ ತರ್ತೇವೆ. ಅದು ಕೊಡೋದ್ರಿಂದ ಅನುಕೂಲ ಇದೆಯಾ? ಮಾಡ್ಕೊಂತ ಹೊಸ ಹುಳ ತಯಾರಾಗುವುದಿಲ್ಲ. ಆಗ ನಾವು ಈ ಆರ್ಟಿಫಿಷಿಯಲ್ ಎರೆ ಕೊಟ್ಟಾಗ ಬಟ ಬಟ ಬಟ ಬಟ ಅದು ಒಡ ಇಟ್ಕೊಬಿಡ್ತವೆ. ಮತ್ತೆ ಎರೆಯುವ ಟೈಮ್ ಕಳೆಯುವುದಿಲ್ಲ, ಅದರಲ್ಲೇ ಅಡ್ಜಸ್ಟ್ ಮಾಡ್ಬಿಡ್ತವೆ. ಮತ್ತೊಂದು ವಿಶೇಷತೆ ಕೇಳೋದಕ್ಕೆ ಸರ್ ಇದು ಬರುವುದಿಲ್ಲ. ಒಂಥರ ಇದಿರ್ತದೆ ಅಂತ ಕಾಣಿಸ್ತದೆ, ರಕ್ಷಣೆ ರಕ್ಷಣೆ ಇರ್ತದೆ. ಮತ್ತೆ ಒಳ್ಳೆ ಇದು 3 ವರ್ಷ ಬಳಸಬಹುದು, ಮತ್ತೆ ಅದ್ರ ಶಕ್ತಿ ಅನ್ನೆಸರಿ ವ್ಯಯ ಆಗುದನ್ನ ತಪ್ಪಿಸಬಹುದು. ಮತ್ತೆ ರೈತ ಲಾಭ ಪಡೆಯುವ ಖಂಡಿತ ಅಲ್ಲ, ಮನುಷ್ಯನ ಜೀವನದಲ್ಲಿ ಎಷ್ಟು ಆಗುವುದನ್ನು ತೋರಿಸ್ತಾವು. ಈ ಮಳೆ ಬರ್ತಾ ಇಲ್ಲ ಮುನ್ಸೂಚನೆ ನಿಮಗೆ ಹೇಳ್ಬೇಕಾದ್ರೆ ಅವರು ಕೆಳಗೆ ಅವರ ಸಂಸಾರ ಕೊಂಡೆ ಅಂತೇಳಿ ನಾವು ಸರ್ ನಿಮ್ಗೆ ತೋರಿಸಿದ 7 ಚೇಂಬರ್ ಬಿಡ್ತೇವೆ, ಆ ಚೇಂಬರ್ ತುಪ್ಪ ಆಗಲಿಕ್ಕೆ ಶುರು ಮಾಡ್ಬಿಡ್ತಾವು. ಆಗ ನಾವು ತಿಳ್ಕೊಳ್ಬೇಕು 1 ವಾರದೊಳಗೆ ಮಳೆ ಇದೆ ಅಂತೇಳಿ. ಯಾಕೆ ಮಳೆ ಬರ್ತಂದ್ರೆ ತುಪ್ಪ ಬಿಡ್ಬಹುದು? ಮುಂಗಾರು 3 ತಿಂಗಳು ಬದುಕಬೇಕಲ್ಲ ಅವು. ಈ ಮನುಷ್ಯ ಏನ್ ಮಾಡ್ತಾರೆ, ಅದನ್ನು ಕೆತ್ತ ಬಿಡ್ತಾನೆ, ಅದನ್ನ ನಾವು ಮುಟ್ಟುವುದೇ ಇಲ್ಲ. ಅದರ ಅದು ಅವರಿಗೆ ಅದು ಎಷ್ಟೇ ಆಗ್ಲಿ ಅದು ಕೊನೆಯದು. ಹೌದು, ಕೊನೆಯದ ಮುಡ್ಗಳ 7 ಪ್ರೇಮ ಸಂಸಾರ ಹಾಂಗ್ ಮಾಡಿ ಹೊಸ ಏನೇ ಮಾಡಿ ಹಾಂಗ್ ಮಾಡಿದ್ರೆ ಜೇನು ವೃದ್ಧಿ ಆಗ್ತದೆ, ರೈತನು ಬದುಕ್ತಾನೆ. 3 ವರ್ಷ 1-4 ಆಗ್ತದೆ ಅಂದ್ರೆ ಆಗಸ್ಟ್ ಸೆಪ್ಟೆಂಬರ್ ಸ್ವಲ್ಪ ಸಕ್ಕರೆ ಭಾಗ ಕೊಡ್ಬೇಕು, ಗೂಡು ನೋಡಿ. ಅದು ಎಲ್ಲ ಟೈಮ್ ಕೊಡ್ಲಿಕ್ಕೆ ಬರುವುದಿಲ್ಲ. ಬೆಳಗ್ಗೆ ಈ ಕೆಲವೊಂದಿಷ್ಟು ಜೇನು ತಗೊಳ್ಳುವುದಿಲ್ಲ, ಅದ್ರ ಹೆದರ್ತವೆ. ಈ ನಾವು 1-2 ಸತಿ ಅಭ್ಯಾಸ ಆಯ್ತು ಅಂತ ಆ ಜೇನಿಗೆ ಅಂದ್ರೆ ಪೋಲನ್ ಔಷಧ ಮೊಟ್ಟೆ ಪ್ರಗತಿಯಲ್ಲಿ ಹೋಗ್ತದೆ, ರಾಣಿಗೂ ಆರು ಸಿಗ್ತದೆ. ನಮ್ಮಲ್ಲಿ ಸ್ವಲ್ಪ ಜೇನಿರ್ತದೆ ಅಂದ್ರೆ ಅದನ್ನ ಹಾಕ್ಬೋದಾ? ಬೇಕಾದ್ರೆ ಹಾಕ್ಬೋದು. ಈಗ ಅಂದ್ರೆ ಕೊನೆಯ ಬೀಡನ್ನ ನಾವು ಬಿಡಿಸಲೇಬಾರದು, ಅದನ್ನ ಹಂಗೆ ಬಿಟ್ಬಿಟ್ಟು ಅವ್ರ ರಕ್ಷಣೆ ಇರ್ತವೆ. ಹಾಗಾಗಿ ಜೇನಿಂದ ಕಲಿಯುದು ಕೂಡ ಬಹಳಷ್ಟು. ನೀರು ಅವ್ರು ತಾವಿದ್ದಲ್ಲಿ ಹೋಗ್ಕೋ, ನೀವು ಒಂದ್ ಸ್ವಲ್ಪ ಹಾಕ್ಬೇಕು ಅಲ್ಲಿ. ನಾವು ಇಟ್ಟ ಗೂಡ 1-10 ಫುಟ್ ಹೊರಗೆ ಗೂಡಲ್ಲಿ ಇಟ್ಟಾಗ ಅವೇ ಸ್ವಲ್ಪ ತಂಪು ಪ್ರದೇಶ ನೋಡಿ, ಅದಕ್ಕೂ ಸಾಕಲ್ಲ. ಈ ಮೇ ತಿಂಗಳಲ್ಲೆಲ್ಲ ಭಾರಿ ನೀರು ಬೇಕು ಅವರಿಗೆ, ಎಲ್ಲೆಲ್ಲೆಲ್ಲ ಹೋಗ್ತಾವು. ನಾವು ಅದು ತಪ್ಪಿಸ್ಬಿಟ್ರು. ಈಗ ಈ ಹಾಳೆಯನ್ನ ಹಿಂಗೆ ಹಾಕಿ ಈ 3 ದಿವಸಕ್ಕೆ ಹಾಳೆನೂ ಹಾಳಾಗಿ ಹೋಗ್ತಾ, ನೀರು ಹೋಗ್ತಾ ಹೊಸ ಬದಲಿ ವ್ಯವಸ್ಥೆ, ದುಡ್ಡು ಕೊಟ್ಟು ನೀರು ಇಡೋದು. ಈ ನಾವು ಹಂಗೆ ನೀರಿಟ್ಲು ಹಾಳಾಗೋಗ್ತದೆ. ಅದು ರಕ್ಷಿಸಿದ್ರು. ಬೇರೆ ಕರಡಿ ಅಂತವೇನು ನಮ್ಮಲ್ಲಿ ಸರ್? ಅದಲ್ಲ, ನಮ್ಮಲ್ಲಿ ಅಪಾಯ ಅಂದ್ರೆ ಇದೆ ಜೋರು. ಅದಕ್ಕೆ ನಾವು ಏನ್ ಮಾಡ್ತೇವೆ, ಈ ನಾವು ಇದಿರ್ತಲ್ಲ ಅದಕ್ಕೆ ಹಾಗಲ್ಲ, ಅದ್ರ ಈ ಒಂದು ಆ ಇದಕ್ಕೆ ಕಬ್ಬಿಣದ ಎಂಗಲ್ ಮೇಲೆ ನಾನು ಪ್ರತಿಯೊಂದು ಇಟ್ಟು ನೋಡಿದ ನಿಮ್ಗೆ, ನೀವು ಆ ಎಂಗಲ್ ಬುಡ್ಕಡೆ ಸ್ವಲ್ಪ ಲಕ್ಷ್ಮಣ ರೇಖೆ ಹಾಕ್ಬಿಟ್ರೆ ಯಾವ ಪ್ರಾಣಿನೂ ಹೋಗ್ತದಿಲ್ಲ. ಈಗ ಹೊಸ ಲಕ್ಷ್ಮಣ ರೇಖೆ ಕೊಯಿನ್ ಲೈನ್ ಹೋಗ್ತದೆ. ಹಂಗೆ ನಾವು ಹಂಗೆ ಮಾಡುವುದಿಲ್ಲ, ಲಕ್ಷ್ಮಣ ರೇಖೆ ಹೇಳ್ಬಿಡುದು. ಇಷ್ಟು ಮಾಡಿದ್ರೆ ಒಂದ್ ಸ್ವಲ್ಪ ರಕ್ಷಣೆ ಕೊಟ್ಟಂಗ, ರಕ್ಷಣೆ ಬಗೆಯಲ್ಲ ರಾಶಿ ಕೊಟ್ಟಂಗ್ತದೆ. ಬೇರೆ ಎಲ್ಲ ಬೆಳೆಗಳು ಹೇಗಿದವು? ಬೆಳೆ ಎಲ್ಲ ವರ್ಷ ಪೂರ ಹೋಯ್ತದ, ಸ್ವಲ್ಪ ಸ್ವಲ್ಪ ಒಂದು ಕ್ವಿಂಟಲ್ ಹಿಂಗ ಆಗ್ಬಹುದು. ರೈತ ಯಾವ್ದಾದ್ರು ಹೊಸ ಸಂಶೋಧನೆ ಸರಿ ಇರ್ಬೇಕು. ಈ ನಮ್ ಜಯದತ್ತ ಹೇಳ್ದಂಗೆ ಕೋಕೋ ಅನ್ನ ಅಥವಾ ಬೇರೆ ಯಾವ್ದೇ ಬೆಳೆ ಹಾಕಿ ಮನುಷ್ಯ ಬದುಕಿನ ಕಳೆದ ವರ್ಷ ಹೋಯ್ತು ಸರ್ ಅದು ಕೊಳತಿ. ಈಗ ಅದಕ್ಕೆ ನಾ ಸುಮ್ಮನಾಗ್ಲಿ, ಅದಕ್ಕೆ ಪ್ರತ್ಯೇಕ ಬೇರೆ ಯಾವ್ದಾದ್ರು ಮಾಡ್ತೇನೆ. ಈಗ ಹೈನಾ ಮಾಡ್ತೀರಿ? ಹೈನುಗಾರಿಕೆ ಮೊದಲಿತ್ತು ಸರ್, ನಾ ಬಿಟ್ಟು ಬಿಟ್ಟೆ. ಈಗ ಮನೆಯಲ್ಲಿ ಮಜ್ಜಿಗೆ ಇತ್ತು? ಮಜ್ಜಿಗೆ ನಮ್ದು ಎಮ್ಮೆ ಇದೆ, ಒಂದೇ ನಮ್ದು. ರೈತರು ಬದುಕಲಿ ಕಷ್ಟ. ಒಂದು ಕಟ್ಟು ಹುಲ್ಲಿ ನಮ್ಮಲ್ಲಿ 8 ರೂಪಾಯಿ, ದಾಣಿ 1 ಕೆಜಿ, ಹತ್ತಿಗಾಳಿ 40, 12 ಲೀಟರ್ ಹಾಲು ಕೊಡ್ತಿದ್ದೆ ನಾನು. ಪ್ರತಿ ಹೊತ್ತಿಗೆ ಇಲ್ಲಿ ಬಂದು ತಗೊಂಡು ಹೋಗ್ತಿದ್ರು. ಮತ್ತೆ ನಮ್ಮಲ್ಲಿ ಕೆಲಸ ಮಾಡೋರು ಇಲ್ಲ ಸರ್, ನಮ್ಮಲ್ಲಿ ಲೇಬರ್ ಇಲ್ಲ. ಈ ಜೇನು ಒಂದು ವಿಷಯ ಇರ್ತದೆ ನಿಮಗೆ, ಜೇನಿಗೆ ನಮ್ಮಲ್ಲಿ ಸೊಸೈಟಿ ಇದೆ, ಚಂದಕಟ್ಟೆ ಸೊಸೈಟಿ. ಅದು ಬಿಟ್ಟು ಜೇನು ಖರೀದಿನ 200-210 ರೂಪಾಯಿ ಇದು. ಅದೇ ನೀವು ಕದಂಬ ಕೊಟ್ಟರೆ 400 ರೂಪಾಯಿ ಕೊಡ್ತಾರೆ ಅವರು. ನಾ ಕೊಡುವ ಕದಂಬಕ್ಕೆ 1 ಕೆಜಿ ಕೊಟ್ಟಿದ್ದೇನೆ. ನಮ್ಮಲ್ಲಿ ದಿನೇಶ್ ಭಟ್ರು ಅಂತ ಹೇಳಿದ್ದಾರೆ, ಜಂಜೀರ್ ಎಲ್ಲ ಮಾಡ್ತಾರೆ. ಯಾವುದಕ್ಕೂ ಇಲ್ಲ, ಈ ರೈತರು ಹತ್ತಿರನೂ ಬರುವುದಿಲ್ಲ, ರೈತರು ಅವರು ಬೇಕು ಆಗಲಿಲ್ಲ. ಇದನ್ನಿದೆ ಹಾಗೆ ಎಲ್ಲ ಜೇನು ಬೆಳೆದ್ರೆ ಅದು ತಗೊಳ್ಳೋ ಸಾಮರ್ಥ್ಯ ಬೇಕಾಯ್ತಲ್ಲ, ಅದಕ್ಕೊಂದು ಒಳ್ಳೆ ಮಾರ್ಕೆಟ್ ಬೇಕು ಸರ್ ನಮಗೆ. ಒಳ್ಳೆದು ವೆಂಕಟರಮಣ್ ಭಟ್ ಅವರೇ, ಇಷ್ಟೆಲ್ಲ ಒಬ್ಬ ಹಿರಿಯ ರೈತರಾಗಿ ಅನುಭವವನ್ನು ಹಂಚಿಕೊಂಡ್ರಿ. ಏನೆಲ್ಲ ಜೇನು ಹುಳುಗಳು ನಮಗೆ ಸಹಾಯ ಮಾಡ್ತಾವು, ಏನೆಲ್ಲ ಅನುಕೂಲ ಇದೆ ಅಂತ ಮಾತಾಡಿದ್ರಿ. ನಮಸ್ಕಾರ. ನಮಸ್ಕಾರ. ಹಂಚಿಕೊಂಡವರು ಹೊನ್ನಾವರದ ವೆಂಕಟರಮಣ ಸತ್ಯನಾರಾಯಣ್ ಭಟ್. पक्षियों से तो हम खेत को बचा लेते हैं, पर इन घातक रसायनों से कैसे बचाने? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है. अपने बड़े बुजुर्गों से कैसे फसल लहलहाती थी, शुद्धता झलकती थी, खर्चा कम और उपज की कीमत भी बेहतर पा रहे हैं. सच है? रे बेटे, मैं खेती शुरू करूँगा. माटी से प्रेम की परंपरा है परंपरागत खेती. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಇದೀಗ ಕಸಿ ಒಂದು ಸರಳ ವಿಧಾನ. ತರಕಾರಿಯಲ್ಲಿ ಕಸಿ ಮಾಡುವುದು ಒಂದು ವಿನೂತನ ತೋಟಗಾರಿಕೆ ಪರಿಚಯಗೊಂಡು ನಂತರ ಯುರೋಪಿನಿಂದ ಉತ್ತರ ಅಮೆರಿಕಾಗೆ ಪರಿಚಯಿಸಲಾಯಿತು. ಇತ್ತೀಚೆಗೆ ಈ ತಂತ್ರಜ್ಞಾನ ಬಳಸಿಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಸಿ ಮಾಡಿದ ತರಕಾರಿ ಸಸಿಗಳನ್ನು ಉತ್ಪಾದನೆ ಮಾಡಲಾಗಿದೆ. ನಿರ್ದಿಷ್ಟವಾದ ಮೂಲ ಕಾಂಡಗಳಿಗೆ ಕಸಿ ಮಾಡುವುದರಿಂದ ಮಣ್ಣಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದೆಂದು ಕರೆಯುತ್ತಾರೆ. ಏಕೆಂದರೆ ಅವು ಸ್ವಾಭಾವಿಕ ತರಕಾರಿಗಳಿಗಿಂತ ಅತಿ ಸದೃಢ, ಬಲಿಷ್ಠವಾಗಿ, ದೊಡ್ಡದಾಗಿ ಹಾಗೂ ಎತ್ತರವಾಗಿ ಬೆಳೆಯುವುದಲ್ಲದೆ ಅಧಿಕ ಇಳುವರಿಯನ್ನು ಸಹ ನೀಡುತ್ತದೆ. ರಾಸಾಯನಿಕ ಗೊಬ್ಬರಗಳ ಮೇಲೆ ಅವಲಂಬಿತವಾಗಿರುವುದನ್ನು ಕಡಿಮೆ ಮಾಡಬಹುದು. ಯಾಂತ್ರೀಕೃತ ಮತ್ತು ರೋಬೋಟ್ ಕಸಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿರುವುದರಿಂದ ಒಂದು ಪರಿಸರ ಸ್ನೇಹಿ ವಾತಾವರಣವನ್ನು ಕಾಪಾಡಿಕೊಳ್ಳಬಹುದು. ತರಕಾರಿಗಳಿಗೆ ಕಸಿ ಮಾಡುವ ಮುಖ್ಯ ಉದ್ದೇಶ ಏನೆಂದರೆ ಪ್ರಮುಖವಾದ ಟೊಮೆಟೊ, ಬದನೆಕಾಯಿ ಹಾಗೂ ಬಳ್ಳಿ ತರಕಾರಿಗಳಾದ ಕಲ್ಲಂಗಡಿ, ಕರ್ಬೂಜ, ಸೌತೆಕಾಯಿ, ಹಾಗಲಕಾಯಿಗೆ ಮಣ್ಣಿನಿಂದ ಹರಡುವ ರೋಗಗಳನ್ನು ತಪ್ಪಿಸಬಹುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಬಳ್ಳಿ ತರಕಾರಿಯಲ್ಲಿ ಸ್ವಯಂ ವಿಷಕಾರಿ ಅಮುಕ್ತವಾದ ರೋಗ ನಿರೋಧಕ ಅಂಶವಿರುವ ಗಿಡಗಳನ್ನು ಕಸಿ ಮಾಡುವುದರಿಂದ ತರಕಾರಿಯಲ್ಲಿ ಅಡಗಿರುವಂತಹ ವಿಷಯುಕ್ತ ಪ್ರಮಾಣವನ್ನು ಹೋಗಲಾಡಿಸಬಹುದು. ಹಾಗೆಯೇ ಕಸಿ ಮಾಡುವುದರಿಂದ ಸಮಶೀತೋಷ್ಣ ದೇಶಗಳಲ್ಲಿ ಹೆಚ್ಚಿನ ತೇವಾಂಶ ಸ್ಥಿತಿಗೆ ಹೊಂದಿಕೊಳ್ಳುವುದು, ಅಂದರೆ ಪ್ರವಾಹ ಮತ್ತು ವಿಪರೀತ ತೇವಾಂಶವಿರುವುದರಿಂದ ಕಸಿ ಮಾಡುವುದರಿಂದ ತರಕಾರಿಯ ಗುಣಮಟ್ಟತೆಯನ್ನು ಕೂಡ ಹೆಚ್ಚಿಸಬಹುದು. ಟೊಮೆಟೊದಲ್ಲಿ ಕಸಿ ಮಾಡುವುದರಿಂದ ಟಾಪ್ ಅಳವಡಿಕೆ ಕಸಿ. ದೃಢವಾಗಿರುವ ಬೇರುಕಾಂಡದ ಸಸಿಯನ್ನು ತೆಗೆದುಕೊಂಡು ಎರಡು ಎಲೆಗಳ ಮಧ್ಯದಲ್ಲಿ ರಂಧ್ರವನ್ನು ಮಾಡಿ 450 ಕೋನದಲ್ಲಿ ಕತ್ತರಿಸಿದ ಕುಡಿಯನ್ನ ಬೇರುಕಾಂಡ ಸಸಿಯ ಕಸಿಯನ್ನ ಕೂಡಿಸುವ ಕ್ಲಿಪ್ ಬೇಕಾಗುವುದಿಲ್ಲ. ಆದ್ದರಿಂದ ಇದು ಹೆಚ್ಚಿನ ಯಶಸ್ಸಿನ ಪ್ರಮಾಣವನ್ನು ಹೊಂದಿದೆ. ಇದರ ಅನಾನುಕೂಲತೆಯು ಕೂಡ ಇದೆ. ಈ ವಿಧಾನವನ್ನು ಮಾಡುವುದಕ್ಕೆ ಹೆಚ್ಚಿನ ಕೌಶಲ್ಯ ಕೂಡ ಅಗತ್ಯ. ಕಸಿ ಮಾಡಿದ ಎರಡನೆಯದಾಗಿ ಸಂಯೋಜನಾ ಕಸಿ. ಈ ಕಸಿ ವಿಧಾನವನ್ನ ಟೊಮೆಟೊ ಮತ್ತು ಬದನೆಕಾಯಿಯಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಈ ವಿಧಾನದಲ್ಲಿ ಬೇರುಕಾಂಡ ಮತ್ತು ಕುಡಿಯನ್ನ 450 ಕೋನದಲ್ಲಿ ಕತ್ತರಿಸಿ ಪ್ರಮಾಣದಲ್ಲಿ ತಯಾರಿಸಬಹುದು. ಆದರೆ ಒಂದು ಅನಾನುಕೂಲವೆಂದರೆ ಬೇರುಕಾಂಡ ಮತ್ತು ಕುಡಿಯನ್ನ ಹಿಡಿದಿಡಲು ಸಿಲಿಕಿಂದ ವಿ ಆಕಾರದಲ್ಲಿ ಕತ್ತರಿಸಬೇಕು. ಕುಡಿಯ ಬೇರಿನ ಭಾಗವನ್ನ ತೆಗೆದುಹಾಕಿ ಇದನ್ನೂ ಸಹ ವಿ ಆಕಾರ. ಈ ವಿಧಾನವನ್ನ ಟೊಮೆಟೊದಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಾರೆ. ನಾಲ್ಕನೆಯದಾಗಿ ಪಿನ್ ಕಸಿ. ಪಿನ್ ಕಸಿ ಹಾಗೂ ಸಂಯೋಜನಾ ಕಸಿ ಎರಡೂ ಒಂದೇ ರೀತಿಯಾಗಿರುತ್ತದೆ. ಆದರೆ ಕಸಿ ಕ್ಲಿಪ್ನ ಬದಲು ಪಿನ್ ಅನ್ನು ಕಸಿ ಮಾಡಿದ ಜಾಗವನ್ನು ತೊಂದರೆಯಾಗುವುದಿಲ್ಲ. ಆದರೆ ಸೆರಾಮಿಕ್ ಪಿನ್ಗಳು ದುಬಾರಿಯಾಗಿರುವುದರಿಂದ ಆಯತಾಕಾರದ ಬಿದಿರಿನ ಪಿನ್ಗಳನ್ನು ಕೂಡ ಬಳಸುತ್ತಾರೆ. ಐದನೆಯದಾಗಿ ಟ್ಯೂಬ್ ಕಸಿ. ಕುಡಿಯನ್ನ ಟ್ಯೂಬ್ನ ಒಳಗಡೆ ಸೇರಿಸಬೇಕು. ಈ ವಿಧಾನವನ್ನ ಟೊಮೆಟೊದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ರೈತರಿಗೆ ಸಲಹೆ ಪ್ರಸಾರವಾಯಿತು. ಕಿಸಾನ ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮ. 45 ವರ್ಷ ಮೇಲ್ಪಟ್ಟ ಬಿಪಿಎಲ್ ಕಾರ್ಡ್ ಹೊಂದಿರುವವರಿಗೆ ದಂತ ಭಾಗ್ಯ ಯೋಜನೆ. ಓರಲ್ ಹೆಲ್ತ್ ಪಾಲಿಸಿ ಅಡಿಯಲ್ಲಿ ಸಂಪೂರ್ಣ ದಂತ ಪಂಕ್ತಿ, ಇಲ್ಲವೇ 3 ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಉಚಿತವಾಗಿ ಕೃತಕ ದಂತ ಪಂಕ್ತಿಯನ್ನು ನೀಡಲಾಗುವುದು. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುನಾಪನೆ ಸ್ವಾಮಿ